ಈ ಬಿಂಕ ಬಿಡು ಬಿಡು ನಾನಿನ್ನ ಬಲ್ಲೆನು ಮನಸ್ಸನ್ನು ಕೊಡು ಕೊಡು ನಾನಲ್ಲಿ ನಿಲ್ಲುವೆನು ನನ್ನ ತುಂಬ ನೀನೆ ತುಂಬಿಕೊಂಡ ಮೇಲೆ ಇನ್ನು ನನ್ನದೇನು ಮನಸ್ಸು ಕೊಡುವುದೇನು ಈ ಬಿಂಕ ಬಿಡು ಬಿಡು ನಾನಿನ್ನ ಬಲ್ಲೆನು ಮನಸ್ಸನ್ನು ಕೊಡು ಕೊಡು ನಾನಲ್ಲಿ ನಿಲ್ಲುವೆನು ಕಾಣದ ಅನುಭವ ನಿನ್ನಿಂದ ನಾ ಹೊಂದಿ ಇಂದು ಸಂತೋಷವಾಗಿದೆ ಸಂಕೋಚವೋಡಿದೆ ನಿನ್ನಾಸೆ ಹೇಳೋ ಕಾಲ ಕೂಡಿ ಬಂದಿದೆ ನಿನ್ನಾಸೆ ಹೇಳೋ ಕಾಲ ಕೂಡಿ ಬಂದಿದೆ ಮನಸ್ಸನ್ನು ಕೊಡು ಕೊಡು ನಾನಲ್ಲಿ ನಿಲ್ಲುವೆನು ಆಚಿಕೆ ಎನ್ನುತ್ತ ನಿನ್ನಾಸೆ ಎಲ್ಲವ ನುಡಿದೆ ತನ್ನೆದೆಯ ವೀಣೆಯ ಹಿತವಾಗಿ ಮೀಟಿದೆ ಹೊಸ ರಾಗ ತಾಣ ಬಲ್ಲವಿಯುದು ನುಡಿಸಿದೆ ಬಿಡು ಬಿಡು ನಾನಿಂದ ಬಲ್ಲೆನು ಮನಸ್ಸನ್ನು ಕೊಡು ಕೊಡು ನಾನಲ್ಲಿ ನಿಲ್ಲುವೆನು ನನ್ನ ತುಂಬ ನೀನೆ ತುಂಬಿಕೊಂಡ ಮೇಲೆ ಇನ್ನು ನನ್ನದೇನು ಮನಸ್ಸು ಕೊಡುವುದೇನು ಲಾ ಲಾ ಲಾ